ಪತಿ ರುಕ್ಮಿಣಿ ಸಹಿತ ತವೆ ಹರುಷದಿಂದ ಯುವತಿ ರುಕ್ಮಿಣಿ ಸಹಿತ ತವೆ ಹರುಷದಿಂದ ಅರಿಯದವನಂತೆನ್ನ ಕೇಳುವೆ ಅರಿಯದವನಂತೆ ಎನ್ನ ಕೇಳುವೆ ಬರಿದೆ ನೀನ್ಯಾಕೆನುತ ಎನ್ನ ಕೇಳುವೆ ಬರಿದೆ ನೀನ್ಯಾಕೆನುತ ಕೋಮಲ ತರದ ನಿರುಪಮ ಪಾರಿಜಾತವ ನಿತ್ತನ ಮುನಿಪ ಕೋಮಲ ತರದ ನಿರುಪಮ ಪಾರಿಜಾತವ ಇತ್ತನ ಮುನಿಪ ಆ ನೀರ ಕೇಳೆ ಸತ್ಯ ಭಾಮೆ ನಾರದನೆ

ಉಳ್ಳಡೆ ಬಂದು ನೋಡು ಆಗದಲ್ಲಿ ವೇಗದಲ್ಲಿ ನೆಲೆಯ ಬೇಡು ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು

ಕೆ ಎಸ್ ಸುರೇಖ ಅವರು ಹಾಡಿರುವ ಗೋಪಾಲದಾಸರ ಕೀರ್ತನೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ವರದೇಶ ವಿಠಲರ ಕೀರ್ತನೆ ಪಾಲಿಸೆನ್ನನು ಪವಮಾನನ ರಾಣಿ, ಹಾಡಿದ್ದಾರೆ ಹೆಚ್ ಜಿ ಚೈತ್ರ. ಪಾಲಿಸೆನ್ನನು ಪವಮಾನನ ರಾಣಿ, ಪಾಲಿಸೆನ್ನನು ಪವಮಾನನ ರಾಣಿ, ಪಾಲಿಸೆನ್ನ ಸುಗುಣಾಲಯ ಶ್ರೀಧರಿ, ಲೀಲ ತಿಳಿಸಿ ಭವಜಾಲವ ಹರಿಸೆ, ಪಾಲಿಸೆನ್ನನು ಪವಮಾನನ ರಾಣಿ, ಪಾಲಿಸೆನ್ನ ಸುಗುಣಾಲಯ ಶ್ರೀಗರಿ, ಲೀಲ ತಿಳಿಸಿ ಭವಜಾಲವ ಹರಿಸೆ. ಮಾತರಿಶ್ವಸತಿ ಪ್ರೀತಿಲಿ ಹರಿ ಪಾದ, ಮಾತರಿಶ್ವಸತಿ ಪ್ರೀತಿಲಿ ಹರಿ ಪಾದ,